ಅಂದ್ರೆ ಆ ಒಂದು ಕಟಾವು ದಿನಗಳಲ್ಲಿ 4-5 ದಿನ ಓಡಾಡಬೇಕಾಗುತ್ತೆ. ಅದು ಒಳ್ಳೇದು. ಇಲ್ಲಿ ಗನ್ನಹೊಸಲಿ ಅಂತಾರೆ, ನೇರ ಮಾರುಕಟ್ಟೆ ಇದಂಗೆ ಹೋಯ್ತೀವಿ ನಾವೇ ಡೈರೆಕ್ಟ್ ಆಗಿ. ದಳ್ಳಾಳಿ ಏನು ಪ್ರಾಬ್ಲಮ್ ಇಲ್ಲ, ಗಾಡೀಲಿ ತಗೊಂಡೋಗಿರ್ತೀವಿ. ಅಲ್ಲಿ ಆ ತಗೊಳ್ಳೋಂಥವ್ರು ಬಂದಿರ್ತಾರೆ, ಈ ಜನಗಳೆಲ್ಲ ಬಂದಿರ್ತಾರೆ, ಸಿಟಿಯವರೆಲ್ಲ ಬಂದಿರ್ತಾರೆ, ಯಾರಿಗೆ ಎಷ್ಟು ಬೇಕಷ್ಟು ತಗೊಂಡ್ಬಿಡ್ತಾರೆ. ಈ ತೆಂಗಿನ ಮರಗಳು ಎಷ್ಟು ಒಂದು ಮರಕ್ಕೆ ಇಳುವರಿ ಕೊಡ್ತಾ ಇದೆ ಸರ್? ಅಂದ್ರೆ ವರ್ಷದ ಲೆಕ್ಕದಲ್ಲಿ ನಾವು ತೋಟ ಕೊಟ್ಬಿಟ್ಟಿದ್ದೀವಿ. ಅಷ್ಟೆಲ್ಲ ತೆಂಗಿನ ಕಾಯಿಗೆ ಅಂದ್ಬಿಟ್ಟು ಬಿಟ್ಕೋತಿದೆ. ಒಂದೊಂದೂವರೆ ಸಾವಿರ, 2,000, 3,000 ತನಕ ಕಾಯಿ ಬೀಳ್ತಿದ್ದ. ಮರ ಹತ್ತವ್ರಿಗೆ ದುಡ್ಡು ಕೊಡಬೇಕು, ಸಿಕ್ಕಾಪಟ್ಟೆ ಕಾಯಿಗೆ 2-3 ರೂಪಾಯಿ ತಗೋತಾ ಇದಾರೆ. ಅದಕ್ಕೆ ನಾವು ಈ ಸಾರಿ ತೋಟ ಕೊಟ್ಬಿಟ್ಟಿದೆ. ಅದರ ನಿರ್ವಹಣೆ ಎಲ್ಲ ನೀವು ಮಾಡೋದು, ಅವ್ರು ಮಾಡೋದು? ಇಲ್ಲ, ನಾವೇನು ಸರ್, ಎಲ್ಲ ಉಳಿಸ್ಬಿಟ್ಟು ಬುಡಕ್ಕೆಲ್ಲ ಗೊಬ್ಬರ ಸುರಿಸ್ಬಿಟ್ಟು ಉಪ್ಪು ಬರುತ್ತಾರೆ ಅಡಿಗೆ ಉಪ್ಪು, ಅದನ್ನ ಹಾಕ್ಬಿಟ್ಟು ಬಿಟ್ಬಿಡ. ಎಷ್ಟು ಇಳುವರಿ ಬರ್ತಿರ್ಬೋದು ಮರಕ್ಕೆ ಸರ್? ಬರುತ್ತೆ ಸರ್, ಅದು 100 ಕಾಯಿ ಇರ್ಬೋದಾ ಸರ್? ಬರುತ್ತೆ 150 200 ತನಕ ಬರುತ್ತೆ. ಎಷ್ಟು ವರ್ಷದ ಹಳೆ ಮರಗಳು ಸರ್? ಅದೆಲ್ಲ 60 ವರ್ಷ 70 ವರ್ಷ ಆಗೈತೆ. ನಿಮ್ಮ ತಂದೆ ಕಾಲದ್ದು? ಇಲ್ಲ, ನಮ್ಮ ತಂದೆ ಕಾಲದ್ದು. ನಮ್ಮ ತಂದೆನೇ ಹಾಕಿರೋದಂತೆ, ಚಿಕ್ಕವನಾಗಿದ್ದಾಗ ಒಂದು 15 ವರ್ಷ 20 ವರ್ಷದ ಟೈಮಲ್ಲಿ ಹಾಕಿರೋದವರು. ಅದರಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ವರ್ಷಕ್ಕೆ ಸರ್? ಅದು 2-2.5 ಲಕ್ಷ ಆಯ್ತದೆ. ನಾನೇ ಮಾಡೋದ್ರಿಂದ ನಾನೇ ಕಿಳಿಸಿ ಎಲ್ಲಾನು ತೆಗೆದು ಕಾಯಿ ಮಾರ್ತಿದೆ. 3-4 ಲಕ್ಷ ಆಯ್ತಿತ್ತು. ಇವಾಗ ಮೇ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಕೊಟ್ಬಿಡೋದು ಸುಮ್ಮನೆ. 150 ಮರ ಇದೆ ಸರ್, ನಿಮ್ಗೆ 2.5 ಲಕ್ಷ ಆದಾಯ ಬರುತ್ತೆ. ನಿರ್ವಹಣ ವೆಚ್ಚ ಖರ್ಚು ಎಲ್ಲ ಸರ್? ಅದಕ್ಕೆ ಅಂತಂದ್ರೆ ಯಾವ್ದು ನಿರ್ವಹಣೆ ಇರಲ್ಲ, ಟ್ರ್ಯಾಕ್ಟರ್ ಹೊಡಿಸ್ತೀವಿ, ನಮ್ದೇ ಸ್ವಂತ ಟ್ರ್ಯಾಕ್ಟರ್ ಐತೆ, ಅದರಿಂದ ನಮ್ಗೇನು ಗೊತ್ತಾಗಲ್ಲ. ನಮ್ ಟ್ರ್ಯಾಕ್ಟರ್ಲ್ಲೇ ಹೊಡಿಸ್ತಿರ್ತೀವಿ. ನಮ್ದೇ ಕೋಳಿ ಗೊಬ್ಬರ ಮತ್ತೆ ದನ ಗೊಬ್ಬರ ಎಲ್ಲ ಇರ್ತದೆ, ಆಳುಗಳು 4 ಆಳು ಕರ್ಕೊಂಡು ಸರಿಸ್ಬಿಡ್ತೀವಿ ಅಷ್ಟೇ. ಎಲ್ಲ ಕೆಲಸ ನೀವು ಮಾಡ್ತೀರಾ? ಚಿಕನ್ ಮಾಡ್ತೀವಿ. ಹಾ ಸರ್, ನಾವು ಮಾಡ್ತೀವಿ. ಹಸು ಎಷ್ಟು ಸಾಕಿದೀರಿ? ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಸರ್? 2 ಹಸು ಐತೆ, ನಮಗೆ ಓನು ಯೂಸ್ ಮಾಡ್ಕೋತೀವಿ. 4-5 ಲೀಟ್ರ್ 5 ಲೀಟ್ರ್ ಆಗುತ್ತೆ. ನಾವು ಎಷ್ಟು ಯೂಸ್ ಮಾಡಕ್ಕೆ ಹೋಗೋ ಅಷ್ಟು ಇದು ಮಾಡ್ಕೋತೀವಿ. ಮತ್ತೆ ಕೋಳಿಗೆ ಹಾಕ್ಬಿಡ್ತೀವಿ, ಎಲ್ಲಾನು ಗ್ರೋತ್ ಆಗುತ್ತೆ ಕೋಳಿಗೆ ಹಾಕಿದ್ರೆ. ಹಾ ಸರ್, ಬೇರೆ ಕಡೆಯಿಂದ ತಂದು ಹಾಕೋದ್ರಿಂದ ನಮಗೆ ನಮ್ಮಲ್ಲೇ ಐತೆ. ನಾವು ಎಷ್ಟು ಮನೆಗೆ ಯೂಸ್ ಮಾಡ್ಕೋತೀವಿ ಮಾಡ್ಕೋತೀವಿ. ಕೋಳಿಗೂ ಹಾಲು ಕೊಡಿಸ್ಬೋದಾಗ? ಹಾ ಸರ್, ಹಾಲು ಕೊಡ್ಬೋದು. ಗಿಣ್ಣಲ್ಲಿ ಹಾಕಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಗಿಣ್ಣಲ್ಲಿ ಏನೇನು ಎನಿ ಟೈಮ್ ಸಿಗಲ್ಲ. ನಾವು ಹೆಪ್ಪ ಹಾಕ್ಬಿಟ್ಟು ಮೊಸರು ಮಾಡಿಬಿಟ್ಟು ಮಜ್ಜಿಗೆ ಕೊಟ್ಬಿಡ್ತು ಅಂತಂದ್ರೆ ಗ್ರೋತ್ ಬರುತ್ತೆ. ಈ ಟು ಟೆಂಪರೇಚರ್ ಮೇಂಟೈನ್ ಆಯ್ತಾ ಹೋಗ್ಬೇಕು. ಬಾಡಿ ಈ ಬೇಸಿಗೆ ಟೈಮಲ್ಲೆಲ್ಲ ಈ ಸ್ಲೋಪ್ ಮೊಟಾಲಿಟಿ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮೆಡಿಸಿನ್ಗಳವೆ, ಅದಕ್ಕೆ 3,000-4,000 ಸರಿಯಾದ ಬದಲು ನಮ್ಮಲ್ಲಿ ಇರೋ ಮಜ್ಜಿಗೆ. ಈಗ ಕಂಪ್ನಿಯವರು ಈ ಮಜ್ಜಿಗೆ ಕೊಡೋದ್ರ ಬಗ್ಗೆ ಏನೋ ಅಭ್ಯಂತರ ಇಲ್ಲ ಸರ್. ಕೊಡಿ ಅಂತ ಹೇಳ್ತಾರೆ, ಕೊಡಿ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ, ಜನಗಳು ಕೊಡಲ್ಲ. ಹೌದಾ? ಎಲ್ಲಿಂದ ತಂದು ಕೊಡಕ್ಕಾಗತ್ತೆ ಅಂತ? 4 ಲೀಟರ್ ಎಪ್ಪ ಹಾಕ್ತೀವಿ, 4 ಲೀಟರ್ 5 ಲೀಟರ್ ಬೆಳಿಗ್ಗೆ 4-5 ಹಾಕ್ತಾರೆ, ಸಾಯಂಕಾಲ ತಗೊಂಡು ಹೋಗ್ಬಿಡ್ತಾರೆ. ಒಂದ್ ಶೆಡ್ಗೆ ಎಷ್ಟು ಬೇಕಾಗುತ್ತೆ ಸರ್? 4 ಲೀಟರ್ ಹಾಕಿ ಅಂತಾರೆ, ಸಾಕಾಗುತ್ತೆ. 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಡ್ರಿಂಕರ್ ಡೋಸಿಗೆ ಹಾಕ್ಬಿಡ್ತೀವಿ. ಅದು ಹಾಲನ್ನ ಮೊಸರು ಮಾಡಿ ಕೋಳಿಗೂ ಅದನ್ನ ಆಹಾರವಾಗಿ ಕೊಡ್ತಾ ಇದ್ದೀವಿ. ಒಂದು ಕೋಳಿಯಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ ಸರ್? ಪರ್ ಕೋಳಿಗೆ ಕಂಪ್ನಿಯವರು 12-22 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಅದರಲ್ಲೆಲ್ಲ ಖರ್ಚೆಲ್ಲ ಕಳೆದ್ರೆ ಸರ್ ಪರ್ ಕೆಜಿಗೆ ಒಂದು 5 ರೂಪಾಯಿ ಸಿಗುತ್ತೆ. ಒಂದು ಕೆಜಿಗೆ 5-7 ರೂಪಾಯಿ ಒಂದು ಮಾರ್ಕೆಟಿಂಗ್ ಇದ್ದಂಗೆ. ಒಂದು ಕೋಳಿ ಇದ್ರೆ ಅಲ್ಲಿ 10 ರೂಪಾಯಿ ಒಂದು ಕೋಳಿಯಿಂದ ಹೇಳಬಹುದು. 2 ಕೆಜಿ ತೂಕ ಬರುತ್ತೆ ಅಂದ್ರೆ 2 ಕೆಜಿ ಮಾರ್ಕೆಟ್ ಇತ್ತು ಅಂತಂದ್ರೆ ನಮ್ಗೆ ಪ್ರಾಫಿಟ್ ಬಂದು 8 ರೂಪಾಯಿ ತನಕ ಖರ್ಚುಗಳು ಸಿಕ್ಬಿಡ್ತದೆ ಒಂದ್ ಕೆಜಿಗೆ. ಮಾರ್ಕೆಟಿಂಗ್ ಡೌನ್ ಇತ್ತು ಅಂತಂದ್ರೆ ಒಂದು 5-6 ರೂಪಾಯಿ ಮೋಸ ಇಲ್ಲ. ಒಂದು ಬ್ಯಾಚ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್? 38-40 ದಿನ ಅಪ್ಪು ನಂದು ಅಷ್ಟೇ, ನಾನು ಅದರಿಂದ ಮುಂದಕ್ಕೆ ಹೋಗಿಲ್ಲ. ಬೇರೆಯವರೆಲ್ಲ 50 ದಿನಾನು ಮಾಡ್ತಾರಂತ ಮಾಡ್ತಾ ಇದ್ದಾರೆ. 41 ದಿವಸದಿಂದ ಅದು ಶುರುವಾಗುತ್ತೆ. ಹಾ ಸರ್, ಒಂದೇ ದಿನ ಲಿಫ್ಟಿಂಗ್ ಮಾಡಿಬಿಡ್ತಾರೆ, 38-41 ಡೇಸ್ ಒಳಗೆ ಕಂಪ್ಲೀಟ್ ಆಗೋಗುತ್ತದೆ ಬ್ಯಾಚ್. ಆಮೇಲೆ 21 ದಿನ ಬಿಡಬೇಕು, 21 ದಿನ ಗ್ಯಾಪ್ ಅಪ್ಪು. ಅದೆಲ್ಲ ಪ್ರೋಸೆಸ್ ಇರ್ತದೆ, ಕ್ಲೀನಿಂಗು ಶೆಡ್ ಕ್ಲೀನಿಂಗು ಎಲ್ಲ ರೆಡಿ ಮಾಡಬೇಕು ಸರ್. ಕ್ಲೀನಿಂಗ್ ಪ್ರೋಸೆಸ್ ಅಂತಂದ್ರೆ ಗೊಬ್ಬರ ಕೊಡ್ತೀವಲ್ಲ, ಅವ್ರೇನು ಎಲ್ಲ ಕ್ಲೀನ್ ಮಾಡ್ಬಿಡ್ತಾರೆ ಅವ್ರಿಗೆ ಕೊಟ್ಬಿಡೋದು. ಇನ್ಸುಣ್ಣ ಎಲ್ಲ ಹಾಕ್ಬಿಟ್ಟು ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಫೆಮಿಕೇಶನ್ನು ಸುಣ್ಣ ಫೆಮಿಕೇಶನ್ ಮಾಡೋಕ್ಕೂ ಕಂಪ್ನಿಯನ್ನು ಕೊಡ್ತಾನೆ. ಸುಣ್ಣ ತತ್ತೀವಿ, ಕಲ್ಲುಪ್ಪು ತತ್ತೀವಿ, ಇವೆರಡಕ್ಕೆ ಮಾತ್ರ ಒಂದು 3,000 ಅವೆರಡರಿಂದ ಆಗುತ್ತೆ. 1,000 ರೂಪಾಯಿ ಆಳುಗಳಿಗೆ ಎಲ್ಲಾನು ಅದನ್ನು ಇಡಕ್ಕೆ ಕೊಡ್ತೀವಿ. 1,000 ರೂಪಾಯಿ ಆ ಬಾಕ್ಸ್ಗಳು ಬರುತ್ತದಲ್ಲ, ಫೀಡರು ಡ್ರಿಂಕರು ಇದೆಲ್ಲ ವಾಶಪ್ ಮಾಡೋಕ್ಕೆ 1,000 ರೂಪಾಯಿ ಕೊಡ್ತೀವಿ. 5,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಬೇಕಾದಂತಹ ತಂತ್ರಜ್ಞಾನಗಳು ಎಲ್ಲ ಇದೆ. ಹಾ ಸರ್, ಇದೆ. ನೀವೇ ಮಾಡ್ಕೊಂಡಿದ್ದೀರಾ ಅಥವಾ ಹೊರಗಡೆ ಅವ್ರು ಬಂದು ಮಾಡ್ತಾರ? ಅದೆಲ್ಲ